ಕಂ ಅರುಹಾವಿನಿ ವಿಮಸಾಬನ ಅಂದುರೇರನಿ ಅರುವೆಲ್ ಪಿತಿನ್ ತನಿ ಬೀಸಿತಿನ್ ಸಿತಿಯಾಬಲ ಸಂದೇಹಿಯ ಸಂದೇಹಿಂದಿನ ಕಂ ಅರುಹಾವಿನಿ ವಿಮಸಾಬಲ ಅಂದುರೇರನಿ ಅರುವೆಲ್ ಪಿತಿನ್ ತನಿ ಬೀಸಿತಿನ್ ಸಿತಿಯಾಬಲ ಸಂದೇಹಿಯ ಸಂದೇಹಿಂದಿನ ಕಂ ಅರುಹಾವಿನಿ ಅತರೆ ಮತ್ತು ಸಸರೆ ಶೀತಲಂಗೇವಾ ನಸಲಿ ಹಮುವೇವಾ ಏತ ಏತ ಲೋವಲ ಯಮೂತಿಯ ಸಲ ಸಂದೇಹಿಂದಿನ ಕಂ ಅರುಹಾವಿನಿ ವಿಮಸಾಬಲ ಅಂದುರೇರನಿ ಅರುವೆಲ್ಲಿತಿನ್ ಹನಿ ಬೀಸಿತಿನ್ ಸಿತಿಯಾಬಲ ಸಂದೇಹಿಯ ಸಂದೇಹಿಂದಿನ ಕಂ ಅರುಹಾವಿನಿ ಎಣ್ಣೆ ಕವದಾಗು ಸಿದ್ಧ ವಿಮಸನ್ನೆ ಮಗ ಬಲಮಿನ್ ಇನ್ನೆ ಏತ ಏತ ಲೋಬಲ ಯಮೂತಿಯ ಸಲ ಸಂದೇಹಿಂದಿನ ಕಂ ಅರುಹಾವಿನಿ ವಿಮಸಾಬಲ ಅಂದುರೇರನಿ ಅರುವೆಲ್ಲಿತಿನ್ ತನಿ ಬೀಸಿತಿನ್ ಸಿತಿಯಾಬಲ ಸಂದೇಹಿಯ ಸಂದೇಹಿಂದಿನ ಅರುಹಾವಿನಿ ವಿಮಸಾಬಲ ಅಂದುರೇರನಿ ಅರುವೆಲ್ಲಿತಿನ್ ತನಿ ಬೀಸಿತಿನ್ ಸಿತಿಯಾಬಲ ಸಂದೇಹಿಯ